ಮರದ ಪೊಟರೆ ಇತ್ತು. ಅದನ್ನ ನೋಡಿದಾಗ ನಾನು ಹೇಳಿದೆ ನಮ್ಮನೆಯವರಿಗೆ, ಒಂದು ಪೆಟ್ಟಿಗೆ ತರಲ್ಲ ನಾನು, ನನ್ಗೆ ತೆಗಿಸ್ಕೊಡ್ತೀರಾ ಪೆಟ್ಟಿಗೆಯನ್ನ, ನಾನು ಜೇನು ಕೃಷಿಯನ್ನು ಮಾಡಲ ಅಂತ ಕೇಳಿದೆ. ಅವಾಗ ನೋಡು ಕಷ್ಟ ಆಗ್ಬೋದು, ಅದು ಕಚ್ಚತ್ತೆ, ತುಂಬಾನೇ ಕಷ್ಟ ಆಗ್ಬೋದು ನಿನಗೆ, ಬೇಡ ಅಂತಂದ್ರು. ಆಮೇಲೆ ಇಲ್ಲ ನಾನು ಮಾಡ್ತೇನೆ, ನನಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ. ಯಾಕೆಂದ್ರೆ ನಮ್ಮ ಅಜ್ಜಿ ಮನೆಯಲ್ಲಿ ನಮ್ಮ ಮಾವ ಸಹ ಮಾಡ್ತಾ ಇದ್ರು ಈ ಜೇನು. ನಾವು ಅಜ್ಜಿ ಮನೆಗೆ ಹೋದವಾಗ ಅಲ್ಲಿ ಜೇನುತುಪ್ಪ ತಿಂತಾ ಇದ್ವಿ, ನೋಡ್ತಾ ಇದ್ವಿ ಕೆಲಸ ಮಾಡೋದನ್ನ, ಹೇಗ್ ಮಾಡ್ಬೇಕು ಅಂತ ಸ್ವಲ್ಪ ಅನುಭವ ಇತ್ತು. ಅದಕ್ಕಾಗಿ ಜಾಸ್ತಿ ಏನ್ ನನ್ಗೆ ಕಷ್ಟ ಆಗ್ಲಿಲ್ಲ. ಇದರಿಂದ ಜೇನು ಹುಳ ಚುಚ್ಚುತ್ತದೆ ಅಂತ ಒಂದು ಹೆದರಿಕೆ ಇರಲಿಲ್ಲ? ಹೆದರಿಕೆ ಇತ್ತು, ಆದ್ರೂ ಅಂದ್ರೆ ಸಣ್ಣ ಇರುವಾಗ ನಾನು ಕಚ್ಕೊಂಡಿರ್ಲಿಲ್ಲ ಅದನ್ನ, ಯಾಕಂದ್ರೆ ಮಾವು ಮಾಡ್ತಾ ಇದ್ರು ನಾವು ದೂರ ನಿಂತ್ಕೊಂಡು ನೋಡ್ತಾ ಇದ್ವಿ. ಈಗ ಕಚ್ಚಿದಾವಾಗ ಸ್ವಲ್ಪ ಹೆದರಿಕೆ ಆಯ್ತು, ಆದ್ರೂ ಅದನ್ನ ಬಿಡುವ ಮನ್ಸು ಬರ್ಲಿಲ್ಲ. ಮಾಡೇ ಬಿಡುವ ಅಂತ ಅನ್ಸಿ ಒಂದು ಪೆಟ್ಟಿಗೆ ತಗೊಂಡು ಸ್ಟಾರ್ಟಿಂಗ್ ಅಲ್ಲಿ ಎರಡು ಪೆಟ್ಟಿಗೆ ತಂದು ಕೊಟ್ರು ನಮ್ಮನೆಯವ್ರು. ನಾನು ಒಂದು ಹೇಳಿದ್ರೆ ಅವ್ರು ಎರಡು ತಂದು ಕೊಟ್ರು ನಮ್ಗೆ. ಪ್ರೋತ್ಸಾಹ ಸಿಗ್ತೇವೆ. ಹೌದೌದು, ಎರಡು ತಂದು ಕೊಟ್ರು. ಆಮೇಲೆ ಎರಡು ತಂದು ಕೊಟ್ಟವಾಗ ನಾನು ಒಂದನ್ನ ಹಿಡಿದು ಪೆಟ್ಟಿಗೆಯಲ್ಲಿ ಬೇರೆಯವ್ರ ಹತ್ರ ಅಂದ್ರೆ ಸಹಾಯ ತಗೊಂಡು ಮಾಡಿದೆ. ಅಂದ್ರೆ ಜೇನು ಸಾಕದವ್ರ ಹತ್ರ ಹೇಗೆ ಅಂತ ಸ್ವಲ್ಪ ತುಂಬಿಕೊಡು ನನ್ಗೆ ಪೆಟ್ಟಿಗೆಗೆ ಹಾಕೊಡು ಅದ್ರನ್ನ ಅಂತ ಅಂದೆ. ಅವನ್ ಬಂದು ಹೀಗ್ ಮಾಡ್ಬೇಕು ಅಂತ ಸ್ವಲ್ಪ ಹೇಳ್ಕೊಟ್ಟ, ತುಂಬಿ ಇಟ್ಟೋದ. ಆಮೇಲೆ ನಾನು ಅದನ್ನ ನಿರ್ವಹಣೆ ಮಾಡೋದನ್ನ ಕಲಿತೆ, ಸ್ವಲ್ಪ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ಕಲಿತೆ. ಈಗ ಎಲ್ಲ ನಾನೇ ಮಾಡ್ತೇನೆ ಜೇನು ಪೆಟ್ಟಿಗೆ ಕೆಲಸವನ್ನ. ಈಗ ಕಾಡಿನಲ್ಲಿರುವಂತಹ ಒಂದು ಜೇನು ಕುಟುಂಬಗಳನ್ನ ನೋಡಿದ್ರೆ, ಅದು ಹುತ್ತದಲ್ಲಿರಬಹುದು ಅಥವಾ ಯಾವುದೇ ಒಂದು ಪೊಟ್ಟರೆಯಲ್ಲಿ ಇರಬಹುದು ಅಥವಾ ಬೇರೆ ಎಲ್ಲಾದ್ರೂ ಕಡೆ ತಾತ್ಕಾಲಿಕವಾಗಿ ನಿಂತಿರುವಂತದ್ದಿರಬಹುದು, ಇದನ್ನ ಪೆಟ್ಟಿಗೆ ಸ್ಥಳಾಂತರಿಸುವುದು ಹೇಗೆ ಅಂತ, ಪೆಟ್ಟಿಗೆ ಹಾಕುವುದು ಹೇಗೆ? ಪೆಟ್ಟಿಗೆಗೆ ಹಾಕುದು ಅಂದ್ರೆ ನಮ್ಮ ಹತ್ರ ಇರುವಂತ ಪೆಟ್ಟಿಗೆಯಿಂದ ಒಂದು ಈ ಪೊಟರೆಯಲ್ಲಿರುವಂತದ್ದಾಗ್ಲಿ ಹುತ್ತದಲ್ಲಿರುವಂತದಕ್ಕಾಗ್ಲಿ ಅದಕ್ಕೆಲ್ಲ ಆದ್ರೆ ಮತ್ತೆ ಎಕ್ಸ್ಟ್ರಾ ಹೆರೆಯನ್ನ ಕೊಡೋದು ಬೇಕಾಗುದಿಲ್ಲ. ಅದರಲ್ಲೇ ಹೆರೆ ಇರ್ತದೆ, ಆ ಹೆರೆಯನ್ನೇ ಪ್ರೇಮಿಗೆ ಕಟ್ಟಿಬಿಟ್ಟು ಬಾಳೆದಾರದಿಂದ ಕಟ್ಟಿ ಗೂಡಲ್ಲಿಟ್ಟು ಆ ಹುಳವನ್ನ ಕೈಯಲ್ಲಿ ಹಿಡಿದು ಗೂಡಿಗೆ ಬಿಡಬೇಕಾಗ್ತದೆ. ಅದು ಒಂಥರ ಈ ಗೂಡಿಂದ ಅದು ಡಿವೈಡ್ ಆಗಿ ಮರದ ಮೇಲೆ ಎಲ್ಲಾದ್ರೂ ಕೂತ್ಕೊಂಡಿದ್ರೆ ಅದನ್ನ ನಾವು ಒಂದ್ ಪೆಟ್ಟಿಗೆ ತಗೊಂಡು ಅದರಲ್ಲಿ ನಮ್ದು ಹಳೆದ ಹುಳ ಇರುವಂತ ಪೆಟ್ಟಿಗೆಯಲ್ಲಿ ಇರುವಂತ ಒಂದು ಎರೆಯನ್ನ ತೆಗೆದು ಈ ಪೆಟ್ಟಿಗೆಗೆ ಹಾಕ್ಬಿಟ್ಟು, ಖಾಲಿ ಇರುವಂತ ಪೆಟ್ಟಿಗೆ ಹಾಕ್ಬಿಟ್ಟು ಆವಾಗ ಆ ಪೆಟ್ಟಿಗೆಯನ್ನ ತಗೊಂಡೋಗಿ ಆ ಹುಳ ತಂದು ಈ ಪೆಟ್ಟಿಗೆಗೆ ಬಿಡಬೇಕಾಗ್ತದೆ, ಈ ಖಾಲಿ ಇರುವಂತ ಪೆಟ್ಟಿಗೆಗೆ. ಆವಾಗ ಅದು ಹೆರೆ ಇರುವ ಸಲುವಾಗಿ ಅದರಲ್ಲಿ ಮೊಟ್ಟೆ ಹೆರೆ ಇರ್ತದೆ, ಮರಿ ಹುಳ ಇರ್ತದೆ, ಮರಿ ಹುಳದ ಇದು ಆ ಒಂದು ಇದ್ರ ಮಾಡಿದವಾಗ ಆ ಗೂಡಲ್ಲಿ ಹಾಗೆ ಉಳಿತದೆ. ಇಲ್ಲ ಖಾಲಿ ಪೆಟ್ಟಿಗೆಯನ್ನ ನಾವು ಖಾಲಿ ಪೆಟ್ಟಿಗೆ ಒಳಗಡೆ ಆ ಹುಳನ್ ಬಿಟ್ರೆ ಅದು ಉಳಿಯುವುದಿಲ್ಲ. ಅದಕ್ಕೆ ಯಾಕೆ ಅಂದ್ರೆ ಅದಕ್ಕೇನು ಒಂದು ಆಧಾರ ಇರುದು, ಒಂದು ಆಧಾರ ಇರುವುದಿಲ್ಲ ಉಳಿಲಿಕ್ಕೆ ಹೀಗೆ. ಆಮೇಲೆ ಈಗ ವರ್ಷ ಪೂರ್ತಿ ಜೇನು ಪೆಟ್ಟಿಗೆಯಲ್ಲಿ ಏನೇನು ಕೆಲಸ ಇರುತ್ತದೆ, ಏನೇನು ಮಾಡಬೇಕಾಗ್ತದೆ? ವರ್ಷ ಪೂರ್ತಿ ಕೆಲಸ ಇರುವುದಿಲ್ಲ ಸರ್, ಅದಕ್ಕೆ ವರ್ಷದಲ್ಲಿ ಒಂದು ನಾಲ್ಕೈದು ತಿಂಗಳ ಹೆಚ್ಚು ಅಂದ್ರೆ. ಮಳೆಗಾಲದಲ್ಲಿ ಏನು ಕೆಲಸ ಇರುವುದಿಲ್ಲ ಮಳೆಗಾಲದಲ್ಲಿ. ಅದಕ್ಕೆ ಮಳೆಗಾಲಕ್ಕೊಂದು ಪೂರ್ವ ತಯಾರಿ ಬೇಕಲ್ಲ. ಮಳೆಗಾಲದ ಪೂರ್ವ ತಯಾರಿ ಅಂದ್ರೆ ಮಳೆಗಾಲದ ಮೊದ್ಲೇನೆ ನಾವು ತುಪ್ಪವನ್ನೆಲ್ಲ ತೆಗೆದಿದ್ದು ಹೆರೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಪೆಟ್ಟಿಗೆಯನ್ನ ಸೂಪರ್ ಇಲ್ಲ ಸೂಪರ್ ಮಾತ್ರ ಇಡಬೇಕು. ಇದು ಪ್ರೇಮ್ ಅಂತ ಇರ್ತದೆ, ಅದ್ರೊಳಗಡೆ ಪ್ರೇಮ್ ಕೊಡ್ತಾರೆ, ಅದನ್ನ ತೆಗೆದು ಬಿಡಬೇಕು. ಇಲ್ಲ ಅಂದ್ರೆ ಅದರಲ್ಲಿ ಮೇಣದ ಚಿಟ್ಟೆ ಆಗ್ತದೆ, ಅದ್ರ ತೆಗೆದು ಹೋದ್ರೆ ಅದು ತೆಗೆದು ಬಿಡಬೇಕು. ಅದ್ರನ್ನ ತೆಗೆದು ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಅರಿಶಿನ ಹಾಕಿ ಎಲ್ಲೇ ಹೋಲ್ ಇದ್ರು ಬಂದ್ ಮಾಡಿ ಪ್ಲಾಸ್ಟಿಕ್ ಹಾಕಿ ಗಾಳಿ ಆಡದಿದ್ದ ತರ ಕಟ್ಟಿ ಇಡಬೇಕು ಅದನ್ನ ಚಂದ ಮಾಡಿ. ಇಲ್ಲ ಅಂದ್ರೆ ಅದು ಉಳಿಯುವುದಿಲ್ಲ. ಹೊರಗೆ ಬರ್ಲಿಕ್ಕೂ ಒಳಗೆ ಹೋಗ್ಲಿಕ್ಕೂ ಒಂದೇ ದಾರಿ ಮಾತ್ರ ಇಡಬೇಕು, ಬಿಟ್ಟು ಮತ್ತೆಲ್ಲೂ ಅದಕ್ಕೆ ಜಾಗ ಇಡಬಾರ್ದು. ಈಗ ಸಕ್ಕರೆ ಪಾಕ ಕೂಡ ಕೃತಕವಾದಂತಹ ಒಂದು ಆಹಾರದ ಅವಶ್ಯಕತೆ ಇರ್ತದೆ ಮಳೆಗಾಲದಲ್ಲಿ ಅಂತ ಕೇಳಿದೀವಿ. ಸಕ್ಕರೆ ಪಾಕವನ್ನು ಹೇಗೆ ತಯಾರು ಮಾಡೋದು, ಕೊಡುವುದು ಹೇಗೆ, ಎಷ್ಟು ದಿವಸದ ಅಂತರಗಳಲ್ಲಿ ಕೊಡಬೇಕು ಹೇಗೆ? ಸಕ್ಕರೆ ಪಾಕವನ್ನ ಹೆಚ್ಚಾಗಿ ನಾನು ಕೊಡುದಿಲ್ಲ ಸರ್, ಯಾಕೆ ಅಂದ್ರೆ ಕೆಲವೊಂದ್ ಜನ ಏನ್ ಮಾಡಿದ್ರು ಅದರದ್ದು ಸಂಸಾರದ ಕೋಣೆ ಅಂತ ಇರ್ತದೆ, ಆ ಸಂಸಾರದ ಕೋಣೆ ಒಳಗೆ ಇರುವಂತಹ ತುಪ್ಪವನ್ನು ಸಹ ತೆಗೆದು ಬಿಡ್ತಾರೆ. ಅದು ನಾವು ನಾವು ಎಂಟು ಒಂದು ಗೂಡಲ್ಲಿ ಎಂಟು ಪ್ರೇಮನ್ನ ಇಡ್ತೇವೆ. ಆ ಎಂಟು ಪ್ರೇಮನಲ್ಲಿ ಸೈಡ್ ಅಲ್ಲಿ, ಆ ಸೈಡ್ ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಎರಡು ಸೈಡ್ ಅಲ್ಲೂ ತುಪ್ಪದ ಹೆರೆಯನ್ನು ಮಾಡ್ತದೆ ಅದು ದೊಡ್ಡ ದೊಡ್ಡದಾಗಿ. ಆ ತುಪ್ಪದ ಹೆರೆಯನ್ನ ಕೆಲವೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ತುಪ್ಪದ ಲೆಕ್ಕಕ್ಕೆ ಹಿಂಡದಲ್ಲೇ ತೆಗೆದು ಬಿಡ್ತಾರೆ, ಅದನ್ನು ತೆಗೆದು ಬಿಡ್ತಾರೆ. ಆವಾಗ ಅದಕ್ಕೆ ಏನ್ ಮಾಡ್ಬೇಕಾಗ್ತದೆ, ನಾವು ಕೃತಕವಾಗಿ ಆಹಾರವನ್ನು ಕೊಡಬೇಕಾಗ್ತದೆ. ನಾನು ಹಾಗೆ ಮಾಡೋದಿಲ್ಲ, ಅದ್ ನನಗೆ ತುಪ್ಪದ ಆಸೆ ಇಲ್ಲ. ನಾನು ಏನ್ ಮಾಡ್ತೇನೆ ಅಂದ್ರೆ ಅದನ್ನ ಜೇನು ನನಗೆ ಬೇಕು, ಆ ಸಲುವಾಗಿ ನಾನು ಅದನ್ನ ಹಂಗೆ ಇಡ್ತೇನೆ, ಮುಟ್ಲಿಕ್ಕೆ ಹೋಗುದಿಲ್ಲ ಅದನ್ನ. ಮಳೆಗಾಲದಲ್ಲಿ ಕೃತಕ ಆಹಾರ ಬೇಕಾಗುದಿಲ್ಲ? ಬೇಕಾಗುದಿಲ್ಲ ಸರ್, ಅದರದ್ದೇ ಆದಂತ ಒಂದು ತಯಾರಿ ಇರ್ತದೆ ಮಳೆಗಾಲಕ್ಕಾಗಿ. ನನಗೆ ಬೇಕು, ಈಗ ನಾವೆಲ್ಲ ಹೇಗೆ ಮಳೆಗಾಲಕ್ಕಾಗಿ ಸಂಗ್ರಹಿಸಿಟ್ಕೊಳ್ಳೋದಿಲ್ವ ಆಹಾರವನ್ನ, ಅದೇ ತರ ಅದು ಆಹಾರವನ್ನ ಸಂಗ್ರಹಿಸಿಟ್ಕೊಳ್ತದೆ. ಹಾಗಾಗಿ ಅದಕ್ಕೆ ಕೃತಕ ಆಹಾರ ಬೇಕಾಗುದಿಲ್ಲ. ಇನ್ನು ಅಷ್ಟೇನ್ ಚೆನ್ನಾಗಿಲ್ಲ ಗೂಡು, ವೀಕ್ ಆಗಿದೆ ಅಂತ ಪೆಟ್ಟಿಗೆಗಳಿಗೆ ಸ್ವಲ್ಪ ಕೊಡಬೇಕಾಗಬಹುದು ಅಷ್ಟೇ. ಈಗ ನಾನು ಒಂದು ಪೆಟ್ಟಿಗೆಯಿಂದ ವಾರ ವಾರ ತುಪ್ಪ ತೆಗಿತಾ ಇದ್ದೇನೆ, ಅದಷ್ಟು ಚೆನ್ನಾಗಿದೆ ಪೆಟ್ಟಿಗೆ ಅಂತ ಹೇಳಾದ್ರೆ ಅದಕ್ಕೆ ಕೃತಕ ಆಹಾರದ ಅವಶ್ಯಕತೆ ಇರುವುದಿಲ್ಲ. ಈಗ ನಮ್ಮಲ್ಲಿ ದೊಡ್ಡ ಸ್ವಲ್ಪ ಶ್ರೀಮಂತರಿಗೂ ಸ್ವಲ್ಪ ಬಡವರಿಗೂ ಈಗ ದಿವಸ ಕೂಲಿ ಮಾಡ್ಕೋ ತಿನ್ನುವರಿಗೂ ಹೆಂಗ್ ವ್ಯತ್ಯಾಸ ಇರ್ತದೆ, ಅದೇ ತರ ಇದ್ರಲ್ಲೂ. ಆಮೇಲೆ ಈಗ ಮೇಣದ ಚಿಟ್ಟೆ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದನ್ನ ಗುರುತಿಸುವಂತಹದ್ದು ಮತ್ತು ಹೇಗೆ ನಿವಾರಣೆ ಮಾಡುದು? ನಿವಾರಣೆ ಅಂದ್ರೆ ಹೆರೆಯನ್ನೇ ತೆಗೆದು ಬಿಡ್ಬೇಕಾಗ್ತದೆ ಸರ್, ಅದು ಮತ್ತೇನ್ ಮಾಡ್ಲಿಕ್ಕೂ ಆಗುದಿಲ್ಲ. ಎಲ್ಲದಕ್ಕೂ ಹಬ್ಕೊಳ್ತದೆ, ಎಲ್ಲದಕ್ಕೂ ಹಬ್ಕೊಂಡು ಎಲ್ಲಾ ಹೆರೆಯನ್ನು ತುಪ್ಪ ಇರುವಂತ ಹೆರೆಯನ್ನು ಸಹ ಅದು ಬಿಡುದಿಲ್ಲ, ಅದ್ರ ಗೂಡನ್ನು ಕಟ್ಟಿಬಿಡ್ತದೆ. ಅಂದ್ರೆ ಮಳೆಗಾಲದಲ್ಲಿಯೂ ಕೂಡ ಜೇನು ಕುಟುಂಬದ ಒಳಗಡೆ ಪರೀಕ್ಷೆ ಮಾಡಬೇಕಾಗ್ತದ? ಒಳಗಡೆ ನೋಡ್ಲಿಕ್ಕೆ ಆಗುದಿಲ್ಲ ಸರ್, ಹಂಗೆ ನೋಡಿದ್ರೆ ಏನಾಗ್ತದೆ, ಅವ್ರ ಸಂಸಾರದ ಒಳಗಡೆ ನಾವು ಕೈ ಇಟ್ಟ ತಕ್ಷಣ ಅವರು ಚುಚ್ಚಿ ಬಿಡ್ತವೆ, ಒಂದು ಆ ಗೂಡನ್ನು ಬಿಟ್ಟು ಹೋಗ್ತವೆ. ಅಡಿಮಣೆ ಮಾತ್ರ ಕ್ಲೀನ್ ಮಾಡಬಹುದು? ಅಡಿಮಣೆ ಮಾತ್ರ ಕ್ಲೀನ್ ಮಾಡಬಹುದು ಅಷ್ಟೇ. ಸರಿ, ಈಗ ಪಾಲು ಮಾಡುವುದರ ಬಗ್ಗೆ ಹೇಳಿ. ಈಗ ಒಂದು ಜೇನು ಕುಟುಂಬದಲ್ಲಿ ಪಾಲಾಗುವುದಕ್ಕೆ ಸಿದ್ಧತೆ ನಡೆದಿದೆ ಅಂತ ಹೇಗೆ ಗುರುತಿಸುವಂತಹದ್ದು ಮತ್ತು ಪಾಲು ಮಾಡುವುದು ಹೇಗೆ? ಒಂದು ಪೆಟ್ಟಿಗೆಯಲ್ಲಿ ಅದು ತಯಾರಿ ಹೇಗಿರ್ತದೆ ಅಂದ್ರೆ, ತುಂಬಾ ಚೆನ್ನಾಗಿ ಗೂಡು ಡೆವಲಪ್ ಆಗಿರ್ತದೆ, ತುಂಬಾ ಅಂದ್ರೆ ತುಂಬಾನೇ ಡೆವಲಪ್ ಆಗಿರ್ತದೆ. ಅಂತ ಡೆವಲಪ್ ಆದಂತ ಪೆಟ್ಟಿಗೆ ಮಾತ್ರ ಡಿವೈಡಿಗೆ ಬರ್ತದೆ. ಅಂದ್ರೆ ಸೀಜನ್ ಬರೋದ್ರ ಒಳಗಡೆನೆ ಅಂಟು ಒಳದ ಕಾಯಿ ಆಗುವಂತ ಟೈಮ್ ಅಲ್ಲೇ ಸಾಧಾರಣ ಡಿಸೆಂಬರ್ದಲ್ಲೇ ಬರ್ತದೆ. ಅದು ಬಂದವಾಗ ಎಲ್ಲ ಹೊಸ ಹೊಸ ಹೆರೆ ಮಾಡಿರ್ತದೆ, ಆ ಹೊಸ ಹೆರೆಗೆಲ್ಲ ರಾಣಿ ಶೆಲ್ ಅಂತ ಮಾಡ್ತದೆ, ರಾಣಿ ಮೊಟ್ಟೆ ಇಡ್ಲಿಕ್ಕೆ ಭಾಗದಲ್ಲಿ ಅದನ್ನು ಮಾಡ್ತದೆ. ಅದು ಮಾಡಿದವಾಗ ಇದು ಡಿವೈಡಿಗೆ ಬಂದಿದೆ ಅಂತ ನಾವು ತಿಳ್ಕೊಳ್ಬಹುದು. ಯಾವುದನ್ನ ಉಳಿಸಬೇಕು, ಯಾವ್ದನ್ನ ತೆಗಿಬೇಕು ಈ ರಾಣಿ ಕಣವನ್ನ? ರಾಣಿ ಚೆನ್ನಾಗಿರುದು ನೋಡ್ಬೇಕು, ಎಲ್ಲಾ ಹೆರೆಯನ್ನು ತೆಗೆದು ನೋಡ್ಬೇಕು, ಪ್ರತಿಯೊಂದು ಹೆರೆಯನ್ನು ತೆಗೆದು ನೋಡಿ ಅದರಲ್ಲಿ ಚೆನ್ನಾಗಿರೋದನ್ನ ಮಾತ್ರ, ಅಂದ್ರೆ ದೊಡ್ಡ ದೊಡ್ಡದಾಗಿರುವಂತದನ್ನ ಮಾತ್ರ ಇಡಬೇಕು, ಬಾಕಿ ಎಲ್ಲ ಕಟ್ ಮಾಡಕ್ ಬಿಡ್ಬೇಕು. ಒಂದಕ್ಕಿಂತ ಜಾಸ್ತಿ ಇಡಬೇಕು ಅಥವಾ ಒಂದು ಸಾಕ? ಎರಡು ಇಡಬೇಕು ಸರ್, ಯಾಕಂದ್ರೆ ಒಂದು ಒಂದು ಸತ್ರೆ ಇನ್ನೊಂದಾರು ಇರ್ತದೆ ಅಂತ. ಒಂದೊಂದ್ಸಲ ಏನಾಗ್ತದೆ ಅಂದ್ರೆ ಕೆಲವೊಂದ್ ಜನ ಒಂದೊಂದೇ ಇಡ್ತಾರೆ, ಅದು ಫೇಲ್ ಆಗುವಂತ ಒಂದು ಚಾನ್ಸಸ್ ಇರ್ತದೆ. ನಾನು ಹಾಗೆ ಮಾಡೋದಿಲ್ಲ, ಎರಡು ಇಡ್ತೇನೆ. ಈಗ ಈ ಬ್ರೂಡಿನಿಂದ ಫ್ರೇಮ್ ಅನ್ನ ಇನ್ನೊಂದು ಪೆಟ್ಟಿಗೆಗೆ ಸ್ಥಳಾಂತರಿಸುವುದು ಹೇಗೆ ಅಂತ ಅದು ನೋಡ್ಬೇಕು. ಅಂದ್ರೆ ರಾಣಿ ಯಾವ ಫ್ರೇಮ್ನಲ್ಲಿ ರಾಣಿ ಇದೆ ಅಂತ ನೋಡ್ಬೇಕು, ನೋಡಿ ಪ್ರತಿಯೊಂದು ಫ್ರೇಮ್ ಅನ್ನು ನೋಡ್ಬೇಕು. ರಾಣಿ ಸಿಕ್ಕದ ನಂತರ ನಮ್ಗೆ ರಾಣಿಯನ್ನ ನಾವು ನೋಡಿದ್ವಿ ಅಂತ ಹೇಳಾದ್ರೆ ಆ ರಾಣಿಯನ್ನ ಹೊಸ ಪೆಟ್ಟಿಗೆ ಇಡಬೇಕು. ರಾಣಿ ಹೇಗಿರ್ತದೆ? ರಾಣಿ ರಾಣಿ ರಾಣಿ ತರ ಇರ್ತದೆ ಸರ್, ತುಂಬಾ ದೊಡ್ಡದಾಗಿರ್ತದೆ. ಈ ಒಂದು ಹೆಜ್ಜೆನ್ ಬರ್ತದಲ್ಲ, ಆ ಸೈಜ್ ಅಲ್ಲಿ ಇರ್ತದೆ. ಇದು ಸಣ್ಣದಾಗಿರ್ತದೆ, ಚಿಕ್ಕದು, ನಾವು ತೊಡುವೆ ಹುಳು ಚಿಕ್ಕದಾಗಿರ್ತದೆ, ಆದ್ರೆ ರಾಣಿ ಹುಳ ಒಂದೂವರೆ ಪಟ್ಟು ಜಾಸ್ತಿ ದೊಡ್ಡದಿರ್ತದೆ. ನಿಧಾನವಾಗಿ ಚಲನೆ, ನಿಧಾನವಾಗಿ ಚಲನೆ ಮಾಡ್ತದೆ, ಮತ್ತೆ ಕಾಣಿಸುದೇ ಇಲ್ಲ ಕಣ್ಣಿಗೆ. ಮತ್ತೆ ಹುಡುಕುದು ತುಂಬಾ ತುಂಬಾ ಕಷ್ಟ ಅದನ್ನ ಹುಡುಕುದು. ಹೌದು, ತುಂಬಾನೇ ಗಮನಿಸಬೇಕು. ಒಬ್ರೆಲ್ಲ ಸಾಮಾನ್ಯವಾಗಿ ಹೆಚ್ಚು ಹುಳಗಳಿರುವ ಒಟ್ಟಿಗೆ ಇರ್ತವೆ. ಹೌದೌದು, ಗುಂಪು ಗುಂಪಾಗೇ ಇರ್ತದೆ. ಇನ್ನೊಂದು ಪೆಟ್ಟಿಗೆ ಸ್ಥಳಾಂತರಿಸಬೇಕು, ಸ್ಥಳಾಂತರಿಸಿ ಅದನ್ನ ದೂರ ಇಟ್ಕೊಳ್ಬೇಕು, ಸ್ವಲ್ಪ ದೂರ, ಒಂದು ಎಷ್ಟು, ಒಂದು ಹತ್ತು ಮೀಟರ್ ದೂರ ಅಷ್ಟು ಇಟ್ಕೊಂಡು ಅದನ್ನ ನಾವು ಯಾವ ಎರೆ ಬೇಕೋ ಅದನ್ನ ತಗೊಂಡೋಗಿ ಅದಕ್ಕೆ ಹಾಕ್ಬೇಕು. ಮತ್ತೆ ಅದಕ್ಕೆ ಆ ಪೆಟ್ಟಿಗೆ ಹಾಕದಂತ ಪ್ರೇಮಿಗೊಂದಕ್ಕೂ ಶೆಲ್ ಇಡಬಾರದು. ಶೆಲ್ ಇಟ್ರೆ ಮತ್ತೆ ಡಿವೈಡ್ ಆಗ್ತದೆ ಅದು. ಈ ನಾವು ಏನು ಬೇರೆ ಮಾಡ್ಬೇಕು ಅನ್ಕೊಂಡಿದ್ವಾ, ಅದು ಹೊಸ ರಾಣಿ ಆಗ್ಲಿ ಅಂತ ಇರುವಂತದಕ್ಕೆ ಮಾತ್ರ ರಾಣಿ ಶಲ್ಲನ್ನು ಇಡಬೇಕು, ಅದಕ್ಕೆ ಇಡಬಾರ್ದು. ಪಾಲು ಮಾಡಿದ ಪೆಟ್ಟಿಗೆಗೆ ಏನಾದರೂ ಕೃತಕ ಆಹಾರ ಕೊಡಬೇಕಾಗ್ತದ? ಇಲ್ಲ ಇಲ್ಲ ಇಲ್ಲ, ಪಾಲು ಮಾಡಿದ ಪೆಟ್ಟಿಗೆಗೆ ಕೃತಕ ಆಹಾರ ಬೇಕಾಗುತ್ತೆ. ಜೇನು ಇರುವಂತಹ ಏರಿಯನ್ನು ಕೂಡ ಅಲ್ಲಿ ಕೊಡಬೇಕು. ಹೌದು ಹೌದು, ಜೇನು ಇರುವಂತಹ ಏರಿಯನ್ನು ಕೂಡ ಅಲ್ಲಿ ಕೊಡಬೇಕು. ಸರಿ ಪಾಲು ಎಲ್ಲ ಅಂದ್ರೆ ಸರಿ ಪಾಲು ಅಂದ್ರೆ ನಾಲ್ಕು ಪ್ರೇಮ ಅಲ್ಲಿ ಮಾಡಬೇಕು. ಆದ್ರೆ ಜಾಸ್ತಿ ಹುಳವನ್ನ ರಾಣಿ ಇರುವಂತದಕ್ಕೆ ಕೊಡಬೇಕು. ಯಾಕೆ ಅಂದ್ರೆ ಅದು ದಿನ ಹೋಗಿ ಬಂದೆ ಮಾಡುವಂತ ಒಂದು ಸಂಸಾರ, ಅದು ನಮ್ದು ಮನೆ ಅಂತ ಅದು ರೂಢಿಯಾಗಿ ಇರ್ತದೆ. ಅದಕ್ಕೆ ಅವಾಗ ಎಲ್ಲೇ ಹೋದ್ರು ಬರುದು ಯಾವ ಪೆಟ್ಟಿಗೆ ಕೇಳಿದ್ರೆ ನಾವು ಹೊಸ ಪೆಟ್ಟಿಗೆ ಇಟ್ಟದಕ್ಕೂ ಹೋಗುದಿಲ್ಲ. ಒಂದೆರಡು ದಿವಸ ಹುಳ ಏನುಂಟ ಅದು ಹಳೆ ಪೆಟ್ಟಿಗೆಗೆ ಬರ್ತದೆ. ಈಗ ತವರು ಮರಿಗೆ ಅಂತ ವಾಪಸ್ ಬರ್ಬೋದು? ಇಲ್ಲ. ಸರಿ, ಈಗ ಒಂದು ಸಾರಿ ಪಾಲು ಮಾಡಿದ ನಂತರ ಕುಟುಂಬದ ನಿರ್ವಹಣೆ ಎಲ್ಲ ಹೇಗೆ? ಅದು ಈಗ ನಾವು ಪೆಟ್ಟಿಗೆನ ಚೇಂಜ್ ಮಾಡಿದ್ಮೇಲೆ ಇದು ಹಾಗೆ ರಾಣಿ ಆದ ನಂತರ ಕನಿಷ್ಠ 13-14 ದಿವಸ ಲೆಕ್ಕ ಬಿಡಬೇಕು. ಅಲ್ಲಿವರೆಗೆ ನಾವು ಪೆಟ್ಟಿಗೆಯನ್ನು ಮುಟ್ಬಾರ್ದು. ಇದು ಹಾಗೆ ತಗೊಂಡೋಗಿ ಇಟ್ಟು ಪೆಟ್ಟಿಗೆನೂ ಹಾಗೆ ಮುಟ್ಬಾರ್ದು. ಮುಟ್ಟಿದ್ರೆ ಅದು ಹಾಗೆ ಮೊಟ್ಟೆ ಇಡುದನ್ನು ಬಂದ್ ಮಾಡ್ತದೆ. ಈಗ ನಾವು ಪಾಲ್ ಮಾಡಿದ್ಮೇಲೆ ಡಿವೈಡ್ ಮಾಡಿದ್ಮೇಲೆ ರಾಣಿ 8 ದಿನದ ತನಕ ಮೊಟ್ಟೆ ಇಡುದಿಲ್ಲ, ಬಂದ್ ಮಾಡ್ಬಿಡ್ತದೆ. ಅದ್ರ ನಂತರ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದ್ರ ನಂತರ ಮೊಟ್ಟೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಮೊಟ್ಟೆ ಮತ್ತೆ ಮರಿ ಆಗ್ಲಿಕ್ಕೆ ಮತ್ತೆ 13 ದಿವಸ ಬೇಕು. ಆ 13 ದಿವಸದವರೆಗೆ ನಾವು ಮುಟ್ಲಿಕ್ಕಿಲ್ಲ ಅದನ್ನ. ಅದ್ರ ನಂತರ ನಾವು ಅದನ್ನ ನೋಡಬಹುದು. ಇಲ್ಲ, ಹೊಸ ರಾಣಿ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ? ಹೊಸ ರಾಣಿ ಬಂದಿದೆ ಅಂತ ಹೇಗೆ ಗೊತ್ತಾಗ್ತದೆ ಅಂದ್ರೆ ಹೊಸ ರಾಣಿ ಬಂದ ತಕ್ಷಣ ಕೆಲಸ ಮಾಡುವಂತ ಹುಳ ಏನಿರ್ತದೆ ಅದು ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತದೆ. ತುಂಬಾ ಖುಷಿಯಲ್ಲಿ ಕೆಲಸ ಮಾಡ್ತದೆ. ಗೂಡಿನ ಮುಂದೆ ನಿಂತ್ಕೊಂಡ್ ಬಿಟ್ರೆ ನಾವಿದ್ದೇವೆ ಅಂತ ನೋಡುದಿಲ್ಲ. ಆತರ ನಮಗೂ ತಾಗಿಸ್ಕೊಂಡು ಎಲ್ಲ ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಿರ್ತದೆ, ಅಷ್ಟು ಖುಷಿಯಿಂದ ಕೆಲಸ ಮಾಡ್ತದೆ ಆತರ. ಸರಿ, ಈಗ ಈ ಸೂಪರ್ ಕೊಡುವ ಬಗ್ಗೆ ಹೇಳಿಕೆ ಯಾವ ಹಂತದಲ್ಲಿ ಕೊಡಬೇಕು, ಅದನ್ನ ಸರಿಯಾದಂತ ಒಂದು ಸಮಯವನ್ನು ನಿರ್ಧಾರ ಮಾಡೋದು ಹೇಗೆ? ಅದು ಒಂದು ಡೆವಲಪ್ ಆಗಿರ್ತದೆ ಪೆಟ್ಟಿಗೆ, ಅವಾಗ ಕೆಳಗಡೆ ಫುಲ್ಲು ಎಲ್ಲರೂ ಬೆಳೆದ್ರು, ನನ್ನ ಹತ್ರ ಬೆಳಿಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಆ ಟೈಮ್ನಲ್ಲಿ ನನ್ಗೆ ಗಿಡ ಸಿಗ್ಲಿಲ್ಲ, ಅಂದ್ರೆ ಅದಕ್ಕೆ ತುಂಬಾನೇ ರೇಟ್ ಇತ್ತು ಅವಾಗ. ಅವಾಗ ಗಿಡ ಸಿಗ್ಲಿಲ್ಲ ನನ್ಗೆ, ಈಗ ಗಿಡ ಸಿಕ್ತು ಆದ್ರೆ ರೇಟ್ ಇಲ್ಲ. ಮತ್ತೆ ಪರಾಗಸ್ಪರ್ಶ ಇನ್ನು ಮಾಡ್ಲಿಕ್ಕೆ ಕಲೀಲಿಲ್ಲ ನಾನು. ಅದನ್ನ ಮಾಡ್ಲಿಕ್ಕೆ ಎಷ್ಟು ಗಿಡ ಹಾಕೊಂಡಿರಿ? ಈಗ ಒಂದು 4 ಗಿಡ ಇದೆ ಅಷ್ಟೇ ಸರ್, ಹೆಚ್ಚೆಲ್ಲ. ಉದ್ದ ಬಳ್ಳಿ ಉದ್ದ ಬಂದಿದ್ಯಾ? ತುಂಬಾ ಚೆನ್ನಾಗಿ ಬಂದಿದೆ. ತುಂಬಾ ಮೇಲೆ ಹೋದ್ರೆ ಪರಾಗಸ್ಪರ್ಶ ಮಾಡುದ? ಅಲ್ಲ, ಮೇಲೆ ಹೋಗಿ ಕೆಳಗಡೆ ಬಂದಿದೆ ಸರ್, ಅದು ವಾಪಸ್ ಕೆಳಗಡೆ ಬಂದಿದೆ. ಅದನ್ನ ಹಗ್ಗ ಹಾಕಿ ಕಟ್ಟಿ ಅದನ್ನ ಪರಾಗಸ್ಪರ್ಶ ಮನೆ ಪಕ್ಕದಲ್ಲೇ ಇಟ್ಟು ಕೊಡಿ. ಹೌದೌದು, ಮನೆ ಪಕ್ಕದಲ್ಲೇ ಉಂಟು. ಒಂದು ರೀತಿ ಅಲಂಕಾರಿಕ ಗಿಡದಾಗೂ ಆಗ್ತದೆ. ಹೌದೌದು, ಹೌದು, ಚೆನ್ನಾಗಿ ಬಂದಿದೆ. ಈಗ ವೆನಿಲಾದ ಉಪಯೋಗದ ಬಗ್ಗೆ ಹೇಳಿಗ. ವೆನಿಲಾ ನೀವೇನೋ ಕೋಡ್ ಮಾಡ್ತೀರಿ ಅಥವಾ ಅದನ್ನ ಸಂಸ್ಕರಣೆ ಮಾಡೋದು ಸ್ವಲ್ಪ ಕಷ್ಟ, ಆದ್ರೂ ಕೂಡ ವೆನಿಲಾ ಕೋಡಿನ ಉಪಯೋಗ? ವೆನಿಲಾದ ಬಗ್ಗೆ ನನಗೆ ಅಷ್ಟೇನು ಇದಿಲ್ಲ ಸರ್. ಹೌದು, ಆದ್ರೆ ಬೆಳೆದವರು ನಮಗೆ ತಂದು ಕೊಟ್ಟಿದ್ದಾರೆ, ಅದನ್ನ ನಾವು ತಿಂಡಿ ಮಾಡುವಾಗ ಹಾಕ್ತೇವೆ. ಸಿಹಿ ತಿಂಡಿ ಮಾಡುವಾಗ ಹಾಕ್ತೇವೆ. ಪಾಯಸಕ್ಕೆ ಹಾಕ್ತೇವೆ, ಲಾಡು ಮಾಡಿದ್ರೆ ಹಾಕ್ತೇವೆ. ಅದು ತುಂಬಾ ಚೆನ್ನಾಗಿ ಪರಿಮಳ ಬರುತ್ತೆ. ವೆನಿಲಾ ಸಂಸ್ಕರಣೆ ಮಾಡಿದ ಕೂಡನ್ನು ಹಾಕ್ತಿರೋ ಅಥವಾ ಸಕ್ಕರೆ ಪಾಕ ಮಾಡಿ ಹಾಕ್ತಿರೋ? ಇಲ್ಲ ಇಲ್ಲ, ಡೈರೆಕ್ಟ್ ವೆನಿಲಾನೇ ಹಾಕ್ತೇವೆ. ಕಾಸ್ಟ್ಲಿ ಆಗುದಿಲ್ಲ? ಇಲ್ಲ, ಅವ್ರು ನನಗೆ ಪಕ್ಕದ ಮನೆಯವ್ರು ತಂದು ಕೊಟ್ಟಿದ್ದಾರೆ, ಹಾಗೆ ಹಾಕ್ತಾ ಇದ್ದೇನೆ. ನಾನ್ ಖರೀದಿ ಮಾಡಿ ಹಾಕ್ಲಿಲ್ಲ ಸರ್. ಸ್ವಲ್ಪ ಅಡಿಗೆ ಕೃಷಿಯ ಬಗ್ಗೆ ಹೇಳಿಗ. ಒಣಗಿಸಿದ ಚಾಲಿ ಅಡಿಕೆ ಅಂತ ಮಾಡ್ತಾರೆ, ಮತ್ತೆ ಸಂಸ್ಕರಣೆ ಮಾಡುವಂತಹದ್ದು ಕೂಡ, ಬೇಯಿಸುವಂತಹ ಒಂದು ಪದ್ಧತಿಯು ಕೂಡ ಇದೆ. ನಿಮ್ಮಲ್ಲಿ ಹೇಗಿದೆ? ಇಲ್ಲೆಲ್ಲ ಇಲ್ಲೆಲ್ಲ ಚಾಲಿಯನ್ನೇ ಮಾಡ್ತಾರೆ ಸರ್. ಹೌದು, ಚಾಲಿ ಬೇಯಿಸ್ತಾರೆ. ಇಲ್ಲೆಲ್ಲ ಬೇಯಿಸುವ ಅಡಿಕೆ ಮಾಡುದು ಕಡಿಮೆ. ಬೇಯಿಸುವ ಅಡಿಕೆ ಮಾಡುದು ಅಂದ್ರೆ ಈ ಮಳೆಗಾಲದಲ್ಲಿ ಮರದಿಂದ ಉದುರ್ತದೆ, ಅದನ್ನ ಬೇಯಿಸುವ ಅಡಿಕೆ ಮಾಡ್ತೇವೆ ಅಷ್ಟೇ, ಬಿಟ್ರೆ ಬಾಕಿ ಎಲ್ಲ ಚಾಲಿ ಅಡಿಕೆಯನ್ನೇ ಮಾಡುದು ನಾವು. ಈಗ ಮರ ಹತ್ತಿ ಸಿಂಪರಣೆ ಮಾಡ್ಲಿಕ್ಕೆ ಆಗ್ಬಹುದು, ಕೊಯ್ಲು ಮಾಡ್ಲಿಕ್ಕೆ ಆಗ್ಬಹುದು, ಏನಾದ್ರೂ ಸುಧಾರಣೆ ಆಗಿದೆ? ಈಗ ಕಾರ್ಬನ್ ಫೈಬರ್ ದೋಟಿ ಎಲ್ಲ ಬಂದಿದೆಯಾ ಈ ಊರಲ್ಲಿ? ಬಂದಿದೆ ಸರ್, ಆದ್ರೆ ನಾವು ಮದ್ದು ಹೊಡೆಯುವನ್ನೇ ಅವಲಂಬಿಸಿಕೊಂಡಿದ್ದೇವೆ. ಒಂದು ಸುಧಾರಣೆ ಬೇಕು ಅಂತ ಅನಿಸ್ತಾ ಇದೆ ಇವಾಗ? ಸುಧಾರಣೆ ಬೇಕು ಅನ್ನಿಸ್ತಾ ಇದೆ, ಆದ್ರೆ ಅದಕ್ಕೂ ಮತ್ತೆ ಜನರನ್ನೇ ಅವಲಂಬಿಸಿಕೊಂಡಿರ್ಬೇಕಲ್ಲ ಸರ್. ಆದ್ರೂ ಮಳೆಗಾಲದಲ್ಲಿ ಮರ ಹತ್ತೋದು ಕಷ್ಟ ಅಲ್ಲ? ಹೌದು, ಆದ್ರೂ ಜನ ನಮಗ್ ಸಿಗು ತನಕನು ನಾವು ಜನರಿಂದಾನೇ ಹೊಡಿಸಬೇಕು ಅಂತ. ಈಗಿನ ಯುವ ಜನರು ಬರ್ತಾ ಇದಾರೆ ಮರ ಹತ್ತಲಿಕ್ಕೆ? ಯುವ ಜನರು ರಾಶಿ ಕಡಿಮೆ ಇದಾರೆ ಸರ್. ಮೊದ್ಲಿನ ತರ ಈಗ ಅಪ್ಪ ಮರ ಹತ್ತಾ ಇದ್ದಾನೆ ಅಂತ ಮಗ ಉದ್ಯೋಗವನ್ನ ಮಾಡುದಿಲ್ಲ. ಅದೆಲ್ಲ ನಮ್ಮ ಹತ್ರ ಆಗುದಿಲ್ಲ ಅಂತ ಹೇಳ್ಬಿಡ್ತಾರೆ. ಅಂದ್ರೆ ಸಸಾರವಾಗಿ ಯಾವ ಕೆಲಸ ಆಗ್ತದೆ, ಸಸಾರವಾಗಿ ಯಾವ್ದರಿಂದ ದುಡ್ಡು ಸಿಗ್ತದೆ ಆ ಕೆಲಸ ಹೋಗ್ತಾರೆ. ಹಾಗಾಗಿ ಇದರಲ್ಲಿ ಒಂದು ರೀತಿಯ ಯಾಂತ್ರೀಕರಣದ ಅಗತ್ಯ ಇದೆ. ಹೌದು, ಅಗತ್ಯ ಇದೆ. ಈಗ ಕಾರ್ಬನ್ ಫೈಬರ್ ದೋಟಿಯ ಉಪಯೋಗದ ಬಗ್ಗೆ ನೋಡಿದ್ರೆ ನೀವು ಬೇರೆ ಏನಾದ್ರು ಗಮನಿಸಿದ್ರ? ನೋಡಿದೇನೆ ಸರ್. ಆದ್ರೆ ಆಗ್ಬಹುದು, ಆದ್ರೆ ಈ ಜನರಿಂದ ನಾವು ಮದ್ದು ಹೊಡಿಸಿದ್ರೆ ಒಂದ್ ಹಾಡಿಗೆ ಎಷ್ಟು 30-35 ಮರ ಹಿಂಗ ಹೊಡಿತಾರೆ. ಮಿಷನ್ ನಿಂದ ಹೊಡಿಸಿದ್ರೆ 60 ಮರಕ್ಕೆ, ಅಂದ್ರೆ 35 ಮರಕ್ಕೆ 2 ಹಾಡು ಮದ್ದು ಬೇಕು. ಹಿಂಗೆ ಜಾಸ್ತಿ ಮದ್ದು ಖರ್ಚಾಗ್ತದೆ, ಖರ್ಚು ಜಾಸ್ತಿನೇ. ಹೌದು ಸರ್. ಈಗ ಮಾರುಕಟ್ಟೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನುಭವ ಏನು? ಅಂದ್ರೆ ಈಗ ಅಡಿಕೆ ಆಗ್ಬಹುದು, ಬಾಳೆ ಆಗ್ಬಹುದು, ಅಥವಾ ತೆಂಗು ಆಗ್ಬಹುದು, ನೇರವಾಗಿ ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಉಂಟೋ ಅಥವಾ ನಿಮ್ಮ ಜಮೀನಿಗೆ ಬಂದು ಕೊಂಡ್ಕೊಳ್ತಾರ? ಜಮೀನಿಗೆ ಬಂದು ಕೊಂಡ್ಕೊಳ್ಳೋರು ಇದ್ದಾರೆ, ಆದ್ರೆ ನಾವು ಹೊರಗಡೆನೆ ಅಡಿಕೆ ಎಲ್ಲ ನಾವು ಇದಕ್ಕೆ ಹಾಕ್ಬಿಡ್ತೇವೆ, APMC ಹಾಕ್ತೇವೆ. ಮತ್ತೆ ಮನೆಗೆ ಬಂದು ತಗೊಳ್ಳೋರು ಇದ್ದಾರೆ, ಇಲ್ಲ ಅಂತ ಇಲ್ಲ. ರೇಟ್ ಜಾಸ್ತಿ ಎಲ್ಲಿ ಸಿಗ್ತದೆ ಅಲ್ಲಿ ನಾವು ಕೊಡ್ತೇವೆ. APMC ಜಾಸ್ತಿ ಬಂದ್ರೆ ಅಲ್ಲೇ ಕೊಟ್ಟು ಬಿಡ್ತೇವೆ. ಮನೆಯಲ್ಲಿ ಅಂದ್ರೆ ಬೇಕಾಗ್ತದೆ, ಯಾಕಾದ್ರೂ ಅಂದ್ರೆ ಏನಾದ್ರು ಒಂದು ವ್ಯವಹಾರಕ್ಕಾಗಿ ನಾವು ಜನರ ಬಳಕೆ ಇರಲಿ ಅನ್ನೋ ಸಲುವಾಗಿ ಸ್ವಲ್ಪವನ್ನ ಮನೆಗೆ ಬಂದು ತಗೊಳ್ಳುವರಿಗೆ ಕೊಡ್ತೇವೆ. ಕೊನೆಯ ಹಾಗೂ ಪ್ರಮುಖವಾದಂತಹ ಪ್ರಶ್ನೆ ಕೇಳ್ತೀನಿ ವೀಣಾ ಅವರೇ, ಕೆಲಸಗಾರರನ್ನ ಸುಧಾರಿಸುವುದು ಹೇಗೆ ಅಂತ? ಕೆಲಸಗಾರರನ್ನ ಸುಧಾರಿಸುವುದನ್ನು, ಒಳ್ಳೆ ಕೆಲಸವನ್ನು ತೆಗೆಯುವುದನ್ನು ಹೇಗೆ ಅಂದ್ರೆ, ಅವರನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಬೇಕು ಸರ್. ಅವರಿಗೆ ಟೈಮ್ ಟು ಟೈಮ್ ತಿಂಡಿ, ಚಾ, ಊಟ ಕೊಡ್ಬೇಕು. ಮತ್ತೆ ಡೈಲಿ ಅವರಿಗೆ ಒಂದ್ ದಿವಸ ತಪ್ಪದೆ ಹೋದಾಗ ಪಗಾರ ಕೊಟ್ಟು ಕಳಿಸ್ಬೇಕು. ಎಷ್ಟೋ ಸಾರಿ ಸಾಲ ಕೇಳುವ ಒಂದು ಪ್ರವೃತ್ತಿ ಕೂಡ ಇರ್ತದೆ. ಹೌದು, ಕೇಳ್ತಾರೆ, ನಮ್ಮಲ್ಲಿ ಸಾಲ ತಗೊಳ್ತಾರೆ, ವಾಪಸ್ ಬರ್ತದೆ ಸರ್. ಸರಿ, ವೀಣಾ ರಮೇಶ್ ಭಟ್ ಅವರೇ, ಗೃಹಿಣಿಯಾಗಿದ್ದುಕೊಂಡು ನೀವು ಕೃಷಿಯಲ್ಲಿಯೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ರಿ, ವಿಶೇಷವಾಗಿ ಜೇನು ಪೆಟ್ಟಿಗೆ ಒಂದು 20-25 ಜೇನು ಪೆಟ್ಟಿಗೆಯನ್ನು ಇಟ್ಕೊಂಡಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇಂದಿನ ಮಹಿಳಾವಾಣಿಯಲ್ಲಿ ಜೇನು ಕೃಷಿ ಅನುಭವದ ಕುರಿತು ಕುಮಟಾ ತಾಲೂಕು ಹಾನ್ಕೆರೆ ನಾಗೂರು ಗ್ರಾಮದ ವೀಣಾ ರಮೇಶ್ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಮಹಿಳಾವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ದಾಲ್ಚೀನಿ ಅಥವಾ ಸಿನಮಮ್ ಎನ್ನುವಂತಹದ್ದು ಲಾರೇಸಿಯ ಕುಟುಂಬಕ್ಕೆ ಸೇರಿರುವಂತಹ ಒಂದು ಸಂಬಾರ ಗಿಡ. ಇದರಲ್ಲಿ ಸುಮಾರು 300 ಹೆಚ್ಚು ಜಾತಿಗಳನ್ನು ನಾವು ನೋಡಬಹುದು. ಪ್ರಾಚೀನ ಜಗತ್ತಿನ ಅರಬ್ರ ಕಾಲದಿಂದಲೂ ಜನಪ್ರಿಯವಾದ್ದು ಹಾಗೂ ವ್ಯಾಪಾರ ಮಾಡಲ್ಪಟ್ಟಂತಹ ಮಸಾಲೆಗಳಲ್ಲಿ ಇದು ಪ್ರಮುಖವಾದಂತಹದ್ದು. ಕರಿಮೆಣಸಿನ ನಂತರ ಮಾರಾಟವಾಗುವಂತಹ ಎರಡನೆಯ ಪ್ರಮುಖ ಮಸಾಲೆ ಪದಾರ್ಥವಾಗಿದೆ. ಕಾಂಡದ ಒಣಗಿದ ತೊಗಟೆ, ಕ್ವಿಲ್ಸ್, ಕ್ವಿಲಿಂಗ್ಸ್, ಚಿಪ್ಸ್, ಎಲೆಗಳು ಮತ್ತು ಮೊಗ್ಗು ದಾಲ್ಚೀನಿ ಮರದ ಪ್ರಮುಖ ವಾಣಿಜ್ಯ ಭಾಗಗಳು. ಎಲೆ ಮತ್ತು ತೊಗಟೆಯನ್ನು ವಿವಿಧ ಬಗೆಯ ಸುಗಂಧ ದ್ರವ್ಯ ಎಣ್ಣೆಗಳನ್ನು ತೆಗೆಯುವುದಕ್ಕೆ ಬಳಸಲಾಗುತ್ತದೆ. ಇತ್ತೀಚೆಗೆ ಮಿಡಿ ಕಾಯಿ ಅಥವಾ ಮೊಗ್ಗುಗಳನ್ನು ಮಸಾಲೆ ಪದಾರ್ಥಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುವುದರಿಂದ ಬಹಳಷ್ಟು ಲಾಭವನ್ನು ಪಡೆದುಕೊಳ್ಳುವುದಕ್ಕೆ ಅನುಕೂಲವಾಗಿದೆ. ಹೆಚ್ಚಿನ ಆದಾಯವನ್ನು ಪಡೆಯುವುದಕ್ಕೆ ಪ್ರಮುಖ ಉತ್ಪನ್ನವಾಗಿ ಇದನ್ನು ಬಳಕೆ ಮಾಡಲಾಗುತ್ತದೆ. ತೊಗಟೆಯು ಚೇತೋಹಾರಿ ಸುಗಂಧ ಮತ್ತು ಸಿಹಿ ಮಿಶ್ರಿತ ರುಚಿಯನ್ನು ಹೊಂದಿರುವುದರಿಂದ ಇದನ್ನು ಪಾಕಶಾಲೆಯ ವಿವಿಧ ಬಗೆಯ ಉತ್ಪನ್ನಗಳಲ್ಲಿ ಮಸಾಲೆ ಪದಾರ್ಥವಾಗಿ ಬಳಸಲಾಗುತ್ತದೆ. ತೊಗಟೆಯನ್ನು ಆಹಾರಗಳಲ್ಲಿ ಸುವಾಸನೆಯ ಪದಾರ್ಥವಾಗಿ, ಔಷಧಿ ಮತ್ತು ಸುಗಂಧ ದ್ರವ್ಯಗಳಲ್ಲಿಯೂ ಕೂಡ ಹೆಚ್ಚಾಗಿ ಬಳಸಲಾಗುತ್ತದೆ. ದಾಲ್ಚೀನಿಯನ್ನು ಕೇಕ್, ಬಿಸ್ಕೆಟ್, ಸಿಹಿ ತಿಂಡಿಗಳು, ಆಹಾರ ಸಂರಕ್ಷಣೆ ಪದಾರ್ಥವಾಗಿ ಮತ್ತು ಸಾಬೂನು ಉದ್ಯಮಗಳಲ್ಲೂ ಕೂಡ ಬಳಸಲಾಗ್ತಾ ಇದ್ದು, ಹಣ್ಣುಗಳಿಂದ ಪಡೆದಿರುವಂತಹ ಕೊಬ್ಬನ್ನು ಮೇಣದ ಬತ್ತಿಗಳಿಗೆ ಬಳಸಲಾಗ್ತಾ ಇತ್ತು. ತೊಗಟೆಯನ್ನು ಕ್ವಿಲ್ಗಳ ರೂಪದಲ್ಲಿ ರಫ್ತು ಮಾಡಲಾಗ್ತಾ ಇದ್ದು, ಇದನ್ನು ಮಸಾಲೆಯಾಗಿ ಬಳಸುವುದೇ ಅಲ್ಲದೆ ಕೇಕ್, ಸಿಹಿ ತಿಂಡಿಗಳನ್ನು, ಧೂಪ ದ್ರವ್ಯ, ದಂತವೈದ್ಯ ಹಾಗೂ ಸುಗಂಧ ದ್ರವ್ಯಗಳಲ್ಲಿ

ಲವಣ್ಯಾಕೋ